ಬಟ್ ಮೇನ್ ಆಗಿ ಎಂತಂದ್ರೆ ಇಲಿಗಳು ಅವೆಲ್ಲ ಬರದಾಗೆ ನೋಡ್ಕೊಳ್ಬೇಕಷ್ಟೇ. ಸೊ ಇವು ಮೂರಷ್ಟೇ ಬೇಕಾಗುವುದು. ಸೊ ಇವುಗಳಿಂದ ಮತ್ತೆ ಇದನ್ನ ವರ್ಷದ 12 ತಿಂಗಳು ಕೂಡ ನಾವು ಬೆಳಿಬಹುದು. ಮತ್ತೆ ಸಾಮಾನ್ಯವಾದ ವಾತಾವರಣ ಏನಿದೆ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಎರಡು, ಒಂದು ಆರ್ದ್ರತೆ ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ, ನಂತರ ಉಷ್ಣಾಂಶ ಟೆಂಪರೇಚರ್. ಸೊ ಇವೆರಡು ಮುಖ್ಯ, ಅವೆರಡು ಇದ್ರೆ ಕರೆಕ್ಟ್ ಆಗಿ ಬೆಳೆಸಬಹುದು. ಅಂದ್ರೆ 20-30 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಬೇಕಾಗ್ತದೆ, ಆರ್ದ್ರತೆ ಒಂದು 85-90% ಬೇಕಾಗುತ್ತೆ. ಮತ್ತೆ ಇದನ್ನು ಹಳ್ಳಿಗಳಲ್ಲಿ ನಿರುದ್ಯೋಗಿ ಯುವಕರು ಇರ್ಬೋದು ಮತ್ತೆ ಲೇಡೀಸ್ ಕೂಡ ತಗೋಬಹುದು. ಇದೊಂದು ಮುಖ್ಯವಾದ ಅಂಶ. ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ. ಒಂದ್ ಬ್ಯಾಗ್ ನ ತಯಾರಿಸಕ್ಕೆ ನಿಮ್ಗೆ ಒಂದು 20 ರೂಪಾಯಿ ಬೀಳ್ಬಹುದು ಅಷ್ಟೇ. ಒಂದು ಪ್ಲಾಸ್ಟಿಕ್ ಚೀಲ ಬೇಕು, ಭತ್ತದ ಹುಲ್ಲಂತೂ ಇದರಲ್ಲೇ ಇರ್ತದೆ ಅವರ ಹತ್ರ. ನಂತರ ಅಣಬೆ ಬೀಜ ಇವೆಲ್ಲ ಸೇರಿ ಒಂದು ಬ್ಯಾಗ್ ಮಾಡ್ಬೇಕು ಅಂತಂದ್ರೆ 15-20 ರೂಪಾಯಿ ಅಷ್ಟೇ ಬೀಳುತ್ತೆ. ಕೊಡಗಿನ ವಾತಾವರಣ ಎಷ್ಟು ಮಟ್ಟಿಗೆ ಸೂಕ್ತ ಅಂತೀರಾ ಈ ಚಿಪ್ಪಣಬೆ ಕೃಷಿಗೆ? ಕೊಡಗಿನ ವಾತಾವರಣ ಅಂತಂದ್ರೆ ಬೆಳಿಬಹುದು ಸರ್. ಮಳೆಗಾಲದಲ್ಲಿ ಸ್ವಲ್ಪ, ವಿಂಟರ್ ಅಲ್ಲಿ ಸ್ವಲ್ಪ ಟೆಂಪರೇಚರ್ ಸ್ವಲ್ಪ ಕಡಿಮೆ ಇರ್ತದೆ. 20-30 ಅಂತೂ ಬೇಕು ಸರ್ ಇದಕ್ಕೆ. ಅಂದ್ರೆ ಅಷ್ಟು ಉಷ್ಣಾಂಶ ಕೊಡಗಿನಲ್ಲಿ ಇದ್ದೇ ಇರುತ್ತೆ. ದಕ್ಷಿಣ ಭಾರತದಲ್ಲಿ ಅದೊಂದು ಅಡ್ವಾಂಟೇಜ್ ಸರ್ ಇದನ್ನ ಬೆಳೆಸಲಿಕ್ಕೆ ನಾವು. ಅದಾದ್ರೆ ಬಟನ್ ಮಶ್ರೂಮ್ ಏನಿದೆ ಅದನ್ನ ಬೆಳೆಸಬೇಕು ಅಂತಂದ್ರೆ ನಿಮ್ಗೆ ಉಷ್ಣಾಂಶ ಇನ್ನು ಕಡಿಮೆ ಬೇಕು. ಈ ಆದ್ರತೆ ರಿಲೇಟೆಡ್ ಹ್ಯುಮಿಡಿಟಿ ತರಲಿಕ್ಕೆ ಈ ಗೋಣಿ ತಾಟಗಳು ಅಂತೀವಲ್ಲ ಅದನ್ನ ಉಪಯೋಗಿಸಬಹುದು. ಮತ್ತೆ ಎರಡ್ ತರ ಬೆಳಿಬಹುದು, ನೀವು ಸ್ಟ್ಯಾಂಡ್ ಅಲ್ಲಿ ಕೂಡ ಬೆಳಿಬಹುದು, ಇಲ್ಲ ತೂಗ್ ಹಾಕಿ ಕೂಡ ಬೆಳಿಬಹುದು. ಬಟ್ ಮೇನ್ ಆದ್ರತೆ ನೀವ್ ಯಾವ ತರ ತರ್ತೀರಾ. ಈ ಗೋಣಿ ದಾಟಗಳೆಲ್ಲ ಆಗ್ಲಿಲ್ಲ ಅಂತಂದ್ರೆ ಕೂಲರ್ ಆದ್ರೂ ಉಪಯೋಗಿಸಬಹುದು. ಎಸಿ ಉಪಯೋಗಿಸೋದು ಇದಕ್ಕೆ ಸೂಕ್ತ ಅಲ್ಲ, ಹಾಕಿರೋ ಬಂಡವಾಳ ಇದಾಗಲ್ಲ. ಅದರಿಂದ ಗೋಣಿತಾಟಲ್ಲೇ ನಾವು ಆರಾಮಾಗಿ ಮ್ಯಾನೇಜ್ ಮಾಡಬಹುದು. ಅಂದ್ರೆ ಈ ಹವಾ ನಿಯಂತ್ರಣವನ್ನ ಬಳಸುವಂತದ್ದು ಬಂಡವಾಳ ವೆಚ್ಚವನ್ನ ಹೆಚ್ಚು ಮಾಡುತ್ತೆ. ಹಾಗಾಗಿ ನಾವು ಕಡಿಮೆ ವೆಚ್ಚದ ತಂತ್ರಜ್ಞಾನವನ್ನೇ ಬಳಸಬೇಕು. ಬಳಸಬಹುದು, ಹೌದು ಸರ್. ಮತ್ತೆ ಇದನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವ್ರಿಗೇನು ಅಷ್ಟು ಕಷ್ಟ ಆಗಲ್ಲ ಸರ್. ಅಂದ್ರೆ ವರ್ಷದ 12 ತಿಂಗಳು ಬೆಳಿಬಹುದು ಅಂತ ನಾನು ಆಲ್ರೆಡಿ ಹೇಳಿದೀನಿ. ನಂತರ ನಾವು ಇವತ್ತು ಬೀಜ ಬಿತ್ತಿದ್ರೆ 16-20 ದಿವಸದಿಂದ ಫಸಲು ಬರೋದು ಶುರು ಆಗುತ್ತೆ. ಇನ್ನೊಂದು ಮುಖ್ಯವಾದ ಅಂಶ ಇದರಲ್ಲಿ ಅಂತಂದ್ರೆ ಮಾರ್ಕೆಟಿಂಗ್ ಬಗ್ಗೆ ಹೇಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಬೇರೆ ತರಕಾರಿ ಅವುಗಳು ಎಲ್ಲ ತರ ಇದನ್ನ ಬೆಳೆಸ್ಬಿಟ್ಟು ತಗೊಂಡು ಹೋಗ್ಬಿಟ್ಟು ತಗೊಳ್ತೀರಾ ಪರ್ಚೇಸ್ ಮಾಡ್ತೀರಾ ಅಂತ ಕೇಳಕ್ ಆಗಲ್ಲ. ಈಗ ಎಲ್ಲಾ ಹೋಟೆಲ್ಗಳಿರ್ಬೋದು, ಮಾಲ್ಗಳಿರ್ಬೋದು, ಎಲ್ಲಾ ಅಂಗಡಿಗಳಲ್ಲೂ ತಗೊಳ್ತಾರ. ಅದು ಕೋವಿಡ್ ಆದ್ಮೇಲೆ ಹೆಚ್ಚಿನ ಬೇಡಿಕೆ ಬಂದಿದೆ. ಅಂದ್ರೆ ಕಾರಣ ಏನು ಅಂದ್ರೆ ಕೋವಿಡ್ ಆದ್ಮೇಲೆ ಬೇಡಿಕೆ ಹೆಚ್ಚು ಬರೋದಕ್ಕೆ ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರ್ಲಿಲ್ಲ ಸರ್. ನ್ಯೂಟ್ರಿಷನಲ್ ಇದೆ, ವಿಟಮಿನ್ ಇದೆ, ಮತ್ತೆ ರೋಗ ನಿರೋಧಕ ಶಕ್ತಿನೂ ಇದೆ. ನಂತರ ಗರ್ಭಿಣಿ ಹೆಂಗಸರು ಫೋಲಿಕ್ ಆಸಿಡ್ ಅಂತ ಟ್ಯಾಬ್ಲೆಟ್ ತಗೊಳ್ತಾರೆ. ಹೌದೌದು, ಅದು ತಗೊಳ್ಳೋ ಬದಲು ಅಣಬೆಲೆ ಫೋಲಿಕ್ ಆಸಿಡ್ ಇದೆ. ರೆಗ್ಯುಲರ್ ಡಯಟ್ ನಲ್ಲಿ ನಾವು ಅಣಬೆಯನ್ನು ಬಳಸ್ಕೊಂಡ್ರೆ ಅದರ ಅವಶ್ಯಕತೆ ಇರಲ್ಲ. ಮತ್ತೆ ರೋಗ ನಿರೋಧಕ ಶಕ್ತಿ ಆಲ್ರೆಡಿ ಹೇಳಿದೆ. ಮತ್ತೆ ಕ್ಯಾನ್ಸರ್ ಬರದಂತೆ ಕೂಡ ಇದು ತಡೆಗಟ್ಟುತ್ತದೆ ಹೃದಯ ರೋಗ ಇರುವವರಿಗೆ. ನಂತರ ಡಯಾಬಿಟಿಸ್ ಇರುವವರಿಗೂ ಕೂಡ ಇದು ಉತ್ತಮವಾದ ಆಹಾರ. ಎಲ್ಲ ರೀತಿಯ ವಿಟಮಿನ್ಸ್ ಇದೆ, ಅಮಿನೋ ಆಮ್ಲಗಳಿದ್ದಾವೆ, ನೈಟ್ರೋಜನ್ ಎಲ್ಲ ಕಂಟೆಂಟ್ಸ್ ಗಳು ಚೆನ್ನಾಗಿದೆ ಸರ್. ಅದಾದ ನಂತರ ಸ್ವಲ್ಪ ಜನರಿಗೆ ಇನ್ನೂ ಇದರ ಬಗ್ಗೆ ಎಲ್ಲ ಗೊತ್ತಾಗಿ ಸ್ವಲ್ಪ ಹೆಚ್ಚು ತಿನ್ನಕ್ಕೆ ಶುರು ಆಗಿದೆ ಸರ್ ಈಗ. ಹಾಗಾಗಿ ಬೇಡಿಕೆನು ಕೂಡ ಚೆನ್ನಾಗಿದೆ ಈಗ. ಚೆನ್ನಾಗಿದೆ. ಅಂದ್ರೆ ನಾವು ಆದ್ರೂ ಕೃಷಿ ಮಾಡೋದಕ್ಕಿಂತ ಮುಂಚೆ ಮಾರುಕಟ್ಟೆಯನ್ನ ಖಚಿತ ಮಾಡಿಕೊಂಡು ಅಣಬೆ ಕೃಷಿಯನ್ನ ಪ್ರಾರಂಭಿಸೋದು ಒಳ್ಳೇದು. ಹೌದು ಸರ್, ಅದರ ಸೆಲ್ಫ್ ಲೈಫ್ ಕೀಪಿಂಗ್ ಕ್ವಾಲಿಟಿ ಅಂತ ಏನ್ ಹೇಳ್ತೀವಲ್ಲ ಸರ್ ನಾವು. ಹೌದು, ಇದು ಹೊರಗಡೆ ಜಾಸ್ತಿ ಟೈಮ್ ಇಡಕ್ ಆಗಲ್ಲ. ಈವನ್ ಫ್ರಿಜ್ಜಲ್ಲಿ ಇಟ್ಟು ನೀವು ಮಾರಾಟ ಮಾಡಿದ್ರು ಅಷ್ಟು ಇದು ಬರಲ್ಲ. ಸೊ ಹೊರಗಡೆ ಇಟ್ಟು ನೀವು ಒಂದು 2 ಡೇಸ್ ಮ್ಯಾಕ್ಸಿಮಮ್, ಯಾಕಂದ್ರೆ ಇದರಲ್ಲಿ 90% ಮಾಯಿಶ್ಚರ್ ಇದೆ. ಅದರಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂತಂದ್ರೆ ಫ್ರೆಶ್ ಮಾಡಿದ್ರೆ ಮತ್ತೆ ಡ್ರೈ ಮಾಡಿದ್ರೆ 1 ಕೆಜಿ ಅಣಬೆನ ನೀವು ಒಣಗಿಸಿದ್ರೆ ನಿಮ್ಗೆ ಸಿಗೋದು ಬರೀ 100 ಗ್ರಾಂ ಅಣಬೆ ಒಣಗಿಸಿರೋದು. ಸೊ ಅಷ್ಟು ಹೋಗುತ್ತೆ. 1 ಕೆಜಿ ನೀವು ಫ್ರೆಶ್ ಈ ಚಿಪ್ಪಣಬೆ ಮಾಡಿದ್ರೆ ನಿಮ್ಗೆ 150-180 ರೂಪಾಯಿ ಸಿಗುತ್ತೆ. ಅದೇ ಒಣಗಿಸಿ ಮಾಡಿದ್ರೆ 1 ಕೆಜಿಗೆ 1,000 ರೂಪಾಯಿ ಸಿಗುತ್ತೆ. ಅಲ್ಲೇ ನಿಮ್ಗೆ 1 ಕೆಜಿಗೆ ಆಲ್ಮೋಸ್ಟ್ 60 ರೂಪಾಯಿ ಅಷ್ಟು ಲಾಸ್ ಆಗುತ್ತೆ. ಫ್ರೆಶ್ ಮಾಡಿದಷ್ಟು ಜಾಸ್ತಿ ಲಾಭ. ಬಟ್ ಸಂಸ್ಕರಣೆ ಮಾಡಿ ಮಾಡಿದ್ರೆ ಈಗ ಕ್ಯಾನಿಂಗ್ ಇದಾವೆ, ಪಿಕ್ಲಿಂಗ್ ಇದೆ, ಅಂತ ಪ್ರೋಸೆಸಿಂಗ್ ಮಾಡಿ ಮಾಡಿದ್ರೆ ದುಡ್ಡು ಸಿಗುತ್ತೆ. ಬಟ್ ಒಣಗಿಸಿ ಮಾಡಿದ್ರೆ ನಿಮ್ಗೆ ಕಡಿಮೆ. ಅದರ ಬದಲು ಫ್ರೆಶ್ ಮಾರಾಟ ಮಾಡಿದ್ರೆ ಒಳ್ಳೇದು. ವಿಕ್ರಮ್ ಅವರೇ, ಈ ಚಿಪ್ಪಣಬೆ ಕೃಷಿಗೆ ನಾವು ಯಾವ ರೀತಿ ಕಚ್ಚಾ ವಸ್ತುಗಳನ್ನ ಬಳಸ್ಕೋಬೇಕಾಗತ್ತೆ? ಕಚ್ಚಾ ವಸ್ತುಗಳು ಅಂದ್ರೆ ನಾನು ಆಲ್ರೆಡಿ ಹೇಳಿದೆ ಸರ್ ನಿಮ್ಗೆ, ಇದು ಮೇನ್ ನೀವು ತ್ಯಾಜ್ಯ ವಸ್ತುಗಳು ನಿಮ್ಮಲ್ಲೇ ಇರ್ತದೆ, ಹೆಚ್ಚೇನ್ ಖರ್ಚಿರಲ್ಲ ನಿಮ್ಗೆ. ನಮ್ ಕಡೆ ಎಲ್ಲ ಭತ್ತನು ಬೆಳೀತಾರೆ, ನಮ್ಮ ಕಡೆ ಎಲ್ಲ ಭತ್ತದ ಹುಲ್ಲು ಮತ್ತೆ ಅಣಬೆ ಬೀಜಗಳು ಸಿಗ್ತವೆ. ಕೆಲವು ಕೇಂದ್ರಗಳಿದ್ದಾವೆ, ಅದರಲ್ಲೆಲ್ಲ ಸಿಗ್ತವೆ. ತೋಟಗಾರಿಕಾ ಇಲಾಖೆಯನ್ನು ಕೂಡ ಕೆಲವು ಜಾಗಗಳಲ್ಲಿ ಮಾರಾಟ ಮಾಡ್ತಾ ಇರೋದು. ಒಂದ್ ಕೆಜಿಗೆ ಒಂದು 80 ರೂಪಾಯಿ ಇದೆ ಸರ್ ಅದು ಅಣಬೆ ಬೀಜ. ಒಂದು ಬ್ಯಾಗ್ ಅಂತಂದ್ರೆ ಪ್ಲಾಸ್ಟಿಕ್ ಚೀಲ ನಾವು 12-18 ಇಂಚು ಅಥವಾ 14-24 ಇಂಚು ಆ ತರದ ಪ್ಲಾಸ್ಟಿಕ್ ಚೀಲಗಳನ್ನ ಉಪಯೋಗಿಸಿ ಹೇಳ್ತೀವಿ ಸರ್. ಅದು 12-18 ಒಂದು 2.5 ಕೆಜಿ ಭತ್ತದ ಹುಲ್ಲು ಬೇಕಾಗ್ತದೆ. ಅದಕ್ಕೆ ಒಂದ್ ಪ್ಯಾಕೆಟ್ ಗೆ ನೀವು ಉಪಯೋಗಿಸ್ಬೇಕು ಅಂತಂದ್ರೆ ಮೊದಲನೇದಾಗಿ ನಾವು ಅದನ್ನು 2-3 ಇಂಚು ಸಣ್ಣ ತುಂಡಾಗಿ ಕತ್ತರಿಸಬೇಕಾಗ್ತದೆ. ನಂತರ ನೀರಿನಲ್ಲಿ ನೆನೆಸ್ಬೇಕು. ನೆನೆಸಿ ಒಂದು 4-5 ಗಂಟೆ ನಂತರ ಅದನ್ನು 1/2 ಗಂಟೆ ಕುದಿಸ್ಬೇಕು. ಕುದಿಸಿದ ನಂತರ ಅದನ್ನು ಜರಡಿಯಲ್ಲಿ ಸ್ವಲ್ಪ ಹರಡ್ಬಿಟ್ಟು ನಂತರ ಬೇಯಿಸಿರುವ ಭತ್ತದ ಹುಲ್ಲನ್ನ ನಾವು ಹಿಂಡಿದ್ರೆ ಅದು ಸೋರ್ಬಾರ್ದು, ಅದು ಕರೆಕ್ಟ್ ಮಾಯಿಶ್ಚರ್. ನಂತರ ಅದನ್ನ ಪದರ ಪದರವಾಗಿ ಫಸ್ಟ್ ಒಂದ್ ಪದರ ಒಂದು 3 ಇಂಚು ಭತ್ತದ ಹುಲ್ಲನ ಪ್ಯಾಕೆಟ್ ಗೆ, ನಂತರ ಸೈಡ್ ನಲ್ಲಿ ಅಣಬೆ ಬೀಜನ ಹಾಕ್ತೀವಿ. ಅದೇ ರೀತಿ ಒಂದು ಪದರ ಭತ್ತದ ಹುಲ್ಲು, ನಂತರ ಅಣಬೆ ಬೀಜ ಪದರ ಪದರವಾಗಿ ಹಾಕಿ 12-18 ಇಂಚು ಏನು ಪ್ಯಾಕೆಟ್ ಹೇಳಿದೆ ಪಿಪಿ ಕವರ್ ಪಾಲಿಪ್ರೊಪಿಲಿನ್ ಕವರ್, ಸೊ ಆ ಕವರ್ ಒಂದು 3/4 ಭಾಗ ತುಂಬುವರು ಆ ತರ ಅಣಬೆ ಬೀಜ ಮತ್ತೆ ಭತ್ತದ ಹುಲ್ಲು ಹಾಕ್ಬೇಕು. ನಂತರ ಆ ಬ್ಯಾಗ್ ಗಳಿಗೆ 7-8 ರಂಧ್ರಗಳು ತೂತಗಳು ಮಾಡ್ಬೇಕು. ಯಾಕೆ ತೂತಗಳು ಮಾಡ್ಬೇಕು ಅಂದ್ರೆ ಅಣಬೆ ಶಿಲೀಂಧ್ರ ಗಾಳಿ ಬೇಕು. ನಂತರ ಅದನ್ನ ಕೋಣೆಯಲ್ಲಿ ನೆಲದಲ್ಲಿ ಹಲಗೆಗಳು ಹಾಕಿ ಅದ್ರ ಮೇಲೆ ಬೇಕಾದ್ರೆ ಇಡ್ಬೋದು ಬ್ಯಾಗ್ ಗಳನ್ನ ನೀವು. ಇಲ್ಲಾಂತಂದ್ರೆ ಈ ಬಿದಿರಿನ ಸ್ಟ್ಯಾಂಡ್ ಗಳು ಬರ್ತವೆ ಅದು ಇಡ್ಬೋದು, ಇಲ್ಲ ಕಬ್ಬಿಣದ ಸ್ಟ್ಯಾಂಡ್ ಗಳು ಬರ್ತವೆ ಅದ್ರಲ್ಲಿ ಕೂಡ ಇಡ್ಬೋದು, ಅಥವಾ ತೂಗು ಹಾಕಿ ಕೂಡ ನಾವು ಅಣಬೆಗಳನ್ನ ಇಡಬಹುದು. ಆಗ್ಲೇ ಹೇಳದಾಗೆ ಮೇನ್ ಆದ್ರತೆ ಗೋಣಿ ಕಟಾಲ್ ಮಾಡ್ಬೋದು ಅಥವಾ ನಿಮ್ಗೆ ಯಾವ್ದು ಸರಿ ಆಗುತ್ತೆ ಅದು. ಮತ್ತೆ ಹೈಗ್ರೋಮೀಟರ್ ಅಂತ ಒಂದು ಬರುತ್ತೆ 400 ರೂಪಾಯಿಗೆ, ಅದು ಆ ರೂಮ್ ನಲ್ಲಿ ಎಷ್ಟು ಟೆಂಪರೇಚರ್ ಇದೆ ಎಷ್ಟು ಆದ್ರತೆ ಅದ್ರ ರಿಲೇಟಿವ್ ಹ್ಯುಮಿಡಿಟಿ ಅನ್ನೋದನ್ನ ತೋರಿಸ್ತದೆ. ಅವು ಇಟ್ಕೊಂಡು ಈ ಬ್ಯಾಗ್ ಗಳನ್ನ ಇಡಬೇಕಾಗುತ್ತೆ. ಇಟ್ಟು 16 ದಿವಸದ ನಂತರ ಏನಾಗುತ್ತೆ ಅಣಬೆ ಬೀಜ ಮೊಳಕೆ ಹೊಡಿತು. ಮೊಳಕೆ ಹೊಡೆದ ನಂತರ 2 ಕೋಣೆಗೆ ಇತ್ತು ಅಂತಂದ್ರೆ 2ನೇ ಕೋಣೆಗೆ ಮೊಳಕೆ ಹೊಡೆದಿರೋ ಬ್ಯಾಗ್ ಗಳನ್ನ ಇಡಬಹುದು, ವರ್ಗಾಯಿಸಬೇಕು. ಹೌದು, ಇದ್ರೆ ಇಲ್ಲ ಅಂತಂದ್ರೆ ಅದೇ ಕೋಣೆಯಲ್ಲಿ ಇಟ್ಕೋಬಹುದು. ಜಾಗ ಇಲ್ಲ ಅಂತಂದ್ರೆ ಏನ್ ತೊಂದರೆ ಇಲ್ಲ. ಅಂದ್ರೆ ವರ್ಗಾಯಿಸೋದ್ರಿಂದ ಏನ್ ಅನುಕೂಲ ಆಗುತ್ತೆ ಬೇರೆ ಕೋಣೆಗೆ? ಒಂದನೇ ದಿವಸ ಏನಾಗುತ್ತೆ ಸರ್, ಅಣಬೆ ಇದಾಗೋವರೆಗೆ ನಾವು ಒಂದು ಕಿಡಕಿ ಬಿಟ್ಟು ಮೆಜಾರಿಟಿ ಎಲ್ಲ ಸ್ವಲ್ಪ ಕತ್ತಲೆ ಮೇಂಟೈನ್ ಮಾಡಿರ್ತೀವಿ ಸರ್ ಕೋಣೆಯಲ್ಲಿ. ಮೊಳಕೆ ಹೊಡೆದ ನಂತರ ಸ್ವಲ್ಪ ಬೆಳಕು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಆ ಕಾರಣದಿಂದ ನಾವು ಆತರ ಹೇಳ್ತೀವಿ. ನಂತರ ಮಾರ್ಕೆಟಿಂಗ್ ಬಗ್ಗೆ ಮೊದ್ಲೇ ಮಾತಾಡ್ಕೋಬೇಕು. ಆತರ ದಿನಕ್ಕೆ ಇಷ್ಟು ಬ್ಯಾಗ್ ಗಳು ಹಾಕ್ಬೇಕಾಗುತ್ತೆ. ನಾವು ಇಂಗ್ಲಿಷ್ ನಲ್ಲಿ ಸ್ಟ್ಯಾಗರ್ಡ್ ಸೋಯಿಂಗ್ ಅಂತೀವಿ. ಅಂತ ದಿನ ಒಂದ್ 2 ಕೆಜಿ ಬರ್ಬೇಕು ಅಂತಂದ್ರೆ ಪ್ರತಿ ದಿನ ನಾವು ಒಂದು 7-8 ಬ್ಯಾಗ್ ಹಾಕ್ಬೇಕಾಗುತ್ತೆ. ನಾವ್ ಇವತ್ತು ಹಾಕಿರೋ 7-8 ಬ್ಯಾಗ್ 20 ದಿವಸದಿಂದ ಕೊಯ್ಲು ಬರಕ್ ಶುರು ಆಗುತ್ತೆ. ಅಂದ್ರೆ 16ನೇ ದಿನಕ್ಕೆ ಅದು ಮೊಳಕೆ ಹೊಡೆದಿರೋದು ಕಾಣುತ್ತೆ ನಮ್ಗೆ. ಹೌದು ಸರ್, ಕಾಣುತ್ತೆ. ಆಮೇಲೆ ಅದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹಾ, ಮೊಳಕೆ ಹೊಡೆದು 5-6 ಸೆಂಟಿಮೀಟರ್ ಬರೋವರೆಗಷ್ಟೇ ಕಾಯ್ಬೇಕು, ನಂತರ ಕಟಾವು ಮಾಡ್ಬೋದು. ಒಂದ್ ದಿವಸ ಒಂದ್ ಕಡೆ ಬರುತ್ತೆ, ಇನ್ನೊಂದ್ ದಿವಸ ಮತ್ತೊಂದ್ ಕಡೆ. ನಾವ್ ಎಲ್ಲೆಲ್ಲಿ ರಂಧ್ರ ಮಾಡಿರ್ತೀವಿ ಎಲ್ಲ ಕಡೆ ಬರ್ತಾ ಹೋಗ್ತದೆ ಸರ್. ಅಂದ್ರೆ ನಾವು ಪಕ್ಕದಲ್ಲೆಲ್ಲ ರಂಧ್ರ ಮಾಡಿರ್ತೀವಲ್ಲ ಪ್ಲಾಸ್ಟಿಕ್ ಚೀಲಕ್ಕೆ, ಅಲ್ಲೆಲ್ಲ ಹೊರಗಡೆ ಬರ್ತಾ ಇರುತ್ತೆ. ಅದು ಬರ್ತಾ ಇರುತ್ತೆ ಸರ್, ಅದು ಜರ್ಮಿನೇಟ್ ಆಗುತ್ತೆ ಮೊಳಕೆ ಹೊಡೆದು. ನಂತರ ಮ್ಯಾಕ್ಸಿಮಮ್ ಒಂದ್ 50 ದಿವಸ ಇಡ್ತೀವಿ. ಜಾಗ ಇದ್ರೆ ಒಂದ್ 60 ದಿವಸ ಇಡಬಹುದು. ಅದೇ ರೀತಿ ನಡೀತಾ ಹೋಗ್ತಾ ಇರ್ತದೆ. ಮತ್ತೆ ಮುಗಿತು ಬ್ಯಾಗ್ ನ ಬಿಸಾಕೋ ಅವಶ್ಯಕತೆ ಇಲ್ಲ. ಮತ್ತೆ ಅದನ್ನು ಒಂದು ಕಾಂಪೋಸ್ಟ್ ಗೊಬ್ಬರ ಮಾಡಕ್ಕೆ ಉಪಯೋಗಿಸ್ಬೋದು. ಅಣಬೆ ಬೆಳೆಸಿರೋ ಬ್ಯಾಗ್ ನ ನಾನು ಹೇಳ್ತಾ ಇರೋದು. ಇನ್ನೊಂದು ಕುರಿ ಕೋಳಿಗಳಿಗೆ ಆಹಾರವಾಗಿ ಕೂಡ ಕೊಡಬಹುದು ಅಂತ, ಯಾಕಂದ್ರೆ ನಾವು ಅದನ್ನ ಜೋಳದಲ್ಲಿ ಬೆಳೆಸಿರ್ತಾರೆ. ಅಂದ್ರೆ ಅಣಬೆ ಬೀಜವನ್ನ ಹಾಕಿರುವಂತ ಚೀಲಗಳ ಮೇಲೆ ನೀರೇನಾದ್ರೂ ಚಿಮ್ಸ್ಬೇಕಾಗತ್ತ? ಮೊಳಕೆ ಹೊಡೆಯವರಿಗೆ ಡೈರೆಕ್ಟ್ ಅದಕ್ಕೆ ನೀರ್ ಚಿಮ್ಸ್ಬಾರ್ದು ಸರ್. ನಾವು ಮೊಳಕೆ ಹೊಡೆದ ನಂತರ ಈ 1 ಲೀಟರ್ ಸ್ಪ್ರೇಯರ್ ಸಣ್ಣದು ಹ್ಯಾಂಡ್ ಸ್ಪ್ರೇಯರ್, ಅದನ್ನ ಇದ್ರ ಮೇಲೆ ಸಿಂಪಡಿಸಬಹುದು ಮೊಳಕೆ ಹೊಡೆದ ನಂತರ. ಅದಕ್ಕೆ ಮುಂಚೆ ಇಲ್ಲ, ಅದೇ ಬೇರೆ ತರ ನೀವು ಮೇಂಟೈನ್ ಮಾಡಿ. ಈಗ 20ನೇ ದಿನಕ್ಕೆ ಒಂದು ಕೊಯ್ಲು ಬರುತ್ತೆ ಅಂತ ಹೇಳಿದ್ರಿ. 20ನೇ ದಿನಕ್ಕೆ ಮೊಳಕೆ ಹೊಡಿತದೆ ಸರ್. ಮೊಳಕೆ ಹೊಡೆದು ಒಂದು 3-4 ಡೇಸ್ ಅಲ್ಲಿ ನೀವು ಮೊದಲ ಕಟಾವು ಮಾಡಬಹುದು ಅಣಬೆ. ನಂತರದ ಒಂದು ಕಟಾವುಗಳನ್ನು ಎಷ್ಟೆಷ್ಟು ದಿನಕ್ಕೆ ಮಾಡ್ಕೋಬಹುದು? ಅದಂದ್ರೆ ನೀವ್ ಎಷ್ಟೆಷ್ಟು ರಂಧ್ರಗಳು ಮಾಡಿರ್ತೀವೋ ಅದರಲ್ಲಿ ಇವತ್ತು ಒಂದರಲ್ಲಿ ಬಂದ್ರೆ ನೆಕ್ಸ್ಟ್ ಇನ್ನೊಂದರಲ್ಲಿ ಬರ್ತಾ ಇರ್ತದೆ ಸರ್. ಅದು ಒಟ್ಟು ಬರ್ತಾ ಇರ್ತದೆ. 50-60 ದಿವಸವರೆಗೆ ನಾವು ವೇಟ್ ಮಾಡಬಹುದು. ಉದಾಹರಣೆಗೆ ಒಂದು 60 ದಿನ ಇಟ್ಕೊಳ್ತೀವಿ ಅಂದ್ರೆ ಎಷ್ಟು ಸಾರಿ ಕೊಯ್ಲು ಮಾಡ್ಕೋಬಹುದು ಅಂತೀರಿ? 60 ದಿನ ಇಟ್ಟರೆ 7-8 ಸತಿ ಅಂತೂ ಮಾಡ್ಬೋದು ಸರ್. ಮಿನಿಮಮ್ 1 ಸತಿ 250 ಗ್ರಾಮ್ ಬರ್ಬೋದು, ಇನ್ನೊಂದು ದಿವಸ 300 ಬರ್ಬೋದು. ಬಂಚು ಅವ್ರ ಗೊಂಚಲ್ ತರ ಅದೇನು ಜರ್ಮಿನೇಟ್ ಆಗಿರ್ತದೆ, ಗೊಂಚಲು ಎಷ್ಟು ಬರ್ತದೆ ಅಷ್ಟು ಕಟಾವು ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ತುಂಬಾ ಬ್ಯಾಗ್ ಗಳು ಇರ್ತಾವಲ್ಲ ಕೋಣೆಯಲ್ಲಿ, ದಿನಕ್ಕೆ ಡೆಫಿನೆಟ್ಲಿ ನೀವು ಎಷ್ಟು ಬ್ಯಾಗ್ ಹಾಕಿರ್ತಾರೆ ಅದ್ರ ಮೇಲೆ 2-5 ಕೆಜಿ ಅಂತೂ ಬರ್ತದೆ ಸರ್. ಮತ್ತೆ ಈ ಇನ್ಫೆಕ್ಷನ್ ಇಂಥದ್ದು ಏನಾದರೂ ಆಗುವ ಸಾಧ್ಯತೆ ಇರುತ್ತಾ? ಇನ್ಫೆಕ್ಷನ್ ಅಂತಂದ್ರೆ ಪಾಶ್ಚೀಕರಣ ಏನಿದೆ ಕುದಿಸಕ್ಕೆ ಹೇಳ್ತೀವಿ ನಾವು. ಮೇನ್ ಇನ್ಫೆಕ್ಷನ್ ಏನಿದೆ 10 ದಿವಸದೊಳಗೆ ಬಂದ್ಬಿಡ್ತದೆ ಸರ್. ನಿಮ್ ಕೈಯಿಂದ ಏನ್ ಕಂಟಾಮಿನೇಷನ್ ಇದೆ ಅದಕ್ಕೆ ಕೈಯನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಸೋಪು ಅಥವಾ ಸ್ಯಾನಿಟೈಸರ್ ಹಾಕೊಂಡು ಕ್ಲೀನ್ ಆಗಿ ತೊಳ್ಕೊಂಡು ಹಾಕ್ಬೇಡಲ್ಲ. ನಾವು ಆಲ್ಕೋಹಾಲ್ ಹಾಕ್ತಿವಿ, ಬಟ್ ರೈತ ಕ್ಲೀನ್ ಆಗಿ ಸೋಪ್ ಅಲ್ಲಿ ಚೆನ್ನಾಗಿ ತೊಳ್ಕೊಂಡು ಮಾಡ್ಬೇಕಾಗುತ್ತೆ. ಸೊ 10 ಡೇಸ್ ಅಲ್ಲಿ ಬರ್ಲಿಲ್ಲ ಅಂತಂದ್ರೆ ಮುಂದೆ ಕಂಟಾಮಿನೇಷನ್ ಬರಲ್ಲ. ಬಂದ್ರೆ ಆ ಪೂರ್ತಿ ಬ್ಯಾಗ್ ಬಂದ್ರೆ ತಕ್ಷಣ ಆ ಬ್ಯಾಗ್ ನ ನಾವು ಬಿಸಾಕ್ಬೇಕಾಗುತ್ತೆ, ಇಲ್ಲಾಂದ್ರೆ ಬೇರೆ ಬ್ಯಾಗ್ ಗಳು ಕಂಟಾಮಿನೇಟ್ ಆಗೋ ಸಾಧ್ಯತೆಗಳು ತುಂಬಾ ಇರ್ತದೆ. ಮತ್ತೆ ಕೋಣೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ. ಚಪ್ಪಲಿ ಗಿಪ್ಲಿ ಹಾಕೊಂಡು ಹೋಗೋದು ಅಂತವೆಲ್ಲ ಮಾಡಬಾರ್ದು. ನೀರು ಆಲ್ರೆಡಿ ಇರ್ತದೆ, ಯಾಕಂದ್ರೆ ನಾವು ಆದ್ರತೆ ಮೇಂಟೈನ್ ಮಾಡೋದ್ರಿಂದ ಗೋಣಿ ತಾಟ ಎಲ್ಲ ಹಾಕಿದ್ರಿಂದ ನೀರು ಇರ್ತದೆ. ಬಟ್ ನಾವು ಹೋಗಿ ಬಂದು ಮಾಡುವಾಗ ಕ್ಲೀನ್ ಆಗಿ ನೋಡ್ಕೋಬೇಕಾಗುತ್ತೆ. ಇದಕ್ಕೆ 20 ಡಿಗ್ರಿ ಸೆಲ್ಸಿಯಸ್ ಇಂದ 30 ಡಿಗ್ರಿ ಸೆಲ್ಸಿಯಸ್ ನಷ್ಟು ಉಷ್ಣಾಂಶ, ಶೇಕಡಾ 80-90% ಆರ್ದ್ರತೆ ಇರಬೇಕು. ಹೌದು ಸರ್, ಡೆಫಿನೆಟ್ಲಿ ಬೇಕು ಸರ್. ಇಲ್ಲಾಂದ್ರೆ ನಿಮ್ದೇನಿದೆ ಬೀಜ 20-40 ದಿವಸ ಆದ್ರೂ ಮೊಳಕೆ ಒಡೆಯ. ಆ ಕಂಡೀಷನ್ ಬರಲಿಲ್ಲ ಅಂದ್ರೆ ಮೊಳಕೆ ಒಡೆಯ. ಅಂದ್ರೆ ಒಂದು 60 ದಿನದವರೆಗೂ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಆ ನಂತರ ಭತ್ತದ ಒಂದು ಹುಲ್ಲಿರುವಂತ ಚೀಲಗಳನ್ನ ಗೊಬ್ಬರವಾಗೂ ಕೂಡ ಬಳಸ್ಕೋಬಹುದು ನಾವು. ಹೌದು ಸರ್, ಗೊಬ್ಬರ ಕೂಡ ಬಳಸ್ಬೋದು, ಕೋಳಿ ಮತ್ತೆ ಕುರಿಗಳಿಗೂ ಕೂಡ ಆಹಾರವಾಗಿ ಕೂಡ ನಾವು ಅದನ್ನು ಉಪಯೋಗ. ಮತ್ತೆ ಇದಕ್ಕೆ ಕೀಟಗಳು ರೋಗಗಳು ಇಂಥವೇನಾದ್ರೂ ಬರ್ತಾವ ಅಣಬೆಗೆ? ಮೀನು ಬಂದ್ರೆ ಕಂಟಾಮಿನೇಷನ್ ಇಂದ ಬರ್ತದೆ ಸರ್. ಟ್ರೈಕೋಡರ್ಮ ಇರ್ಬೋದು, ಪೆನ್ಸಿಲಿಯಂ ಎಲ್ಲ ಬಂದ್ರೆ 10 ಡೇಸ್ ಒಳಗಡೆ ಬರ್ತದೆ. ಇಲ್ಲಾಂದ್ರೆ ಬರೋದಿಲ್ಲ, ದಾಟ್ಕೊಂಡ್ರೆ ಬರಲ್ಲ. ಮತ್ತೆ ಮೀನು ನುಸಿಗಳು ಬರೋ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಈ ಪೇಪರ್ ನಲ್ಲಿ ಎಣ್ಣೆ ಹಾಕ್ಬಿಟ್ಟು ತೂ ಹಾಕ್ತೀವಿ ಸರ್ ನಾವು. ಅಂದ್ರೆ ಸಣ್ಣದಾಗಿ ಒಂದು ಸೂಕ್ಷ್ಮವಾದ ಹುಳುಗಳು ಬರ್ತವೆ. ನುಸಿಗಳು ಬರ್ತವೆ, ಅವು ಬರದಂಗ ನೋಡ್ಕೋಬೇಕು. ಬ್ಯಾಗ್ ಮಾಡುವಾಗ 2 ತರ ಟೆಕ್ನಿಕ್ ಗಳು ಇದ್ವು. ಅದಕ್ಕೆ ಒಂದರಲ್ಲಿ ನಾವೇನ್ ಮಾಡ್ತಿದ್ವಿ, ಆ ಬ್ಯಾಗ್ ಮೊಳಕೆ ಹೊಡೆದ ತಕ್ಷಣ ಮೊದಲು ಚೀಲನ್ನ ತೆಗೆದು ಹರಿದು ಬಿಟ್ಟು ಡೈರೆಕ್ಟ್ ಆಗಿ ಆ ಬ್ಯಾಗ್ ನ ಇಡ್ತಿದ್ವಿ. ಬಟ್ ಕೀಟಗಳು ಏನ್ ಮಾಡ್ತವೆ, ಬಂದು ಮೊಟ್ಟೆಯಲ್ಲಿ ಇಡೋದು ಎಲ್ಲ ಶುರು ಮಾಡ್ತಿದ್ವು. ಅದಕ್ಕೆ ಈ ರಂಧ್ರಗಳನ್ನ ಮಾಡೋ ಟೆಕ್ನಿಕ್ ಮಾಡಿದ್ರಿಂದ ಆ ಕೀಟಗಳ ಕೂಡ ಬಹಳ ಕಡಿಮೆ ಆಗ್ತಾ ಇದೆ, ಇನ್ಸೆಕ್ಟ್ ಪ್ರಾಬ್ಲಮ್ ಕಡಿಮೆ ಇದೆ. ತಾವು ಹೇಳಿದ್ರಿ ತಾಜಾವಾಗಿ ಮಾರಾಟ ಮಾಡೋದು ಒಳ್ಳೇದು ಅಣಬೆಯನ್ನ ಅಂತ. ಹೌದು ಸರ್. ಒಂದ್ ವೇಳೆ ನಾವು ಮೌಲ್ಯವರ್ಧನೆ ಮಾಡ್ಕೋಬೇಕು ಅಂತಂದ್ರೆ ಹೇಗ್ ಮಾಡ್ಕೋಬೇಕಾಗತ್ತೆ, ಏನೇನು ಉತ್ಪನ್ನ ತಯಾರಿಸಬಹುದು ಇದರಿಂದ? ತಿಂಡಿ ಪದಾರ್ಥಗಳು ತುಂಬಾನೇ ಮಾಡ್ಬೋದು. ಬಟ್ ಪ್ರೊಸೆಸಿಂಗ್ ಅಂತ ನಾವು ಹೋದ್ರೆ ಫಸ್ಟ್ ಡ್ರೈಯಿಂಗ್ ಹೇಳ್ತೀವಿ ಸರ್. ಒಂದು ಸನ್ ಡ್ರೈಯಿಂಗ್. ಸನ್ ಡ್ರೈಯಿಂಗ್ ಅಂತಂದ್ರೆ ಸನ್ ಡ್ರೈಯಿಂಗ್ ಅಲ್ಲೂ ನಾವು ಡೈರೆಕ್ಟ್ ಸೂರ್ಯನ ಕಿರಣಗಳಿಗೆ ಇದನ್ನ ಎಕ್ಸ್ಪೋಸ್ ಮಾಡಬಾರದು ಸರ್. ಯಾಕಂದ್ರೆ ಇದರಲ್ಲಿ ಏನಾಗುತ್ತೆ, ಜಾಸ್ತಿ ಒಣಗಿಸಿದ್ರು ಪ್ರಾಬ್ಲಮ್, ಕಡಿಮೆ ಒಣಗಿಸಿದ್ರು ಪ್ರಾಬ್ಲಮ್. ಜಾಸ್ತಿ ಒಣಗಿಸಿದ್ರು ಪ್ರಾಬ್ಲಮ್ ಏನು ಅಂತಂದ್ರೆ 10% ಮಾಯಿಶ್ಚರ್ ಇರ್ಬೇಕು. 10% ಗಿಂತ ಮಾಯಿಶ್ಚರ್ ಜಾಸ್ತಿ ಆದ್ರೆ ಏನಾಗುತ್ತೆ, ವೆಯ್ಟ್ ಕಡಿಮೆ ಆಗೋಗುತ್ತೆ. 10 ಕೆಜಿ ನ ನೀವು ಒಣಗಿಸಿದ್ರೆ 8% ಅಲ್ಲ ಆದ್ರೆ 800 ಗ್ರಾಮ್ ಅಷ್ಟೇ ಆಗುತ್ತೆ. ಅದೇ 10% ಆದ್ರೆ 1 ಕೆಜಿ ಕರೆಕ್ಟ್ ಆಗಿ ಆಗುತ್ತೆ. ಮತ್ ಇನ್ನೊಂದು, ಜಾಸ್ತಿ ಡೈರೆಕ್ಟ್ ಸೂರ್ಯನ ಕಿರಣಗಳಿದೆ ಅಂತಂದ್ರೆ ಅದು ಸುಟ್ಟು ಹೋಗುತ್ತೆ, ಅದರ ಬಣ್ಣ, ಆ ಕ್ರೀಮಿಶ್ ಬಣ್ಣ ಏನಿದೆ ಅದು ಉಳಿಯಲ್ಲ ಸರ್. ಅದು ಎಕ್ಸಸ್ ಮಾಡಬಾರ್ದು. ಇಲ್ಲಾಂತಂದ್ರೆ ನಾವು ಹಾಟ್ ಏರ್ ಓವನ್ ಅಂತ ಬರ್ತೇವೆ, ಅದರಲ್ಲೂ ಕೂಡ ಡ್ರೈ ಮಾಡಬಹುದು. 50-60 ಡಿಗ್ರಿ ಇಟ್ಟರೆ ಕರೆಕ್ಟ್ ಆಗಿ ಡ್ರೈ ಆಗುತ್ತೆ. ಬಟ್ ಮಾಯಿಶ್ಚರ್ ನಾನು ಆಗ್ಲೇ ಹೇಳ್ತಾ ಇದ್ದೀನಿ, 10ಕ್ಕಿಂತ ಕಡಿಮೆ ಆಗಬಾರ್ದು. 10ಕ್ಕಿಂತ ಜಾಸ್ತಿ ಆದ್ರೆ ಏನಾಗುತ್ತೆ, ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಂಟಾಮಿನೇಷನ್ ಎಲ್ಲ ಬರೋ ಸಾಧ್ಯತೆಗಳು ಇರುತ್ತೆ, ಫಂಗಲ್ ಗ್ರೋತ್ ಇರೋ ಚಾನ್ಸಸ್ ಬರ್ತವೆ. ಅದು ಒಂದು ವಿಧಾನ. ಇನ್ನೊಂದು, ಕ್ಯಾನಿಂಗ್ ಕೂಡ ಮಾಡಬಹುದು, ಮತ್ತೆ ಫ್ರೀಜಿಂಗ್ ಕೂಡ ಮಾಡಬಹುದು, ಇಲ್ಲ ಶೀತ ಡಬ್ಬೀಕರಣ ಅಂತೀವಿ ಅದನ್ನು ಕೂಡ ಮಾಡಬಹುದು ಸರ್ ಇದರಲ್ಲಿ. ಸೊ ಮೇನ್ ಡ್ರೈಯಿಂಗ್ ಹೇಳ್ತೀವಿ, ನಂತರ ಪಿಕ್ಲಿಂಗ್, ಉಪ್ಪಿನಕಾಯಿ ಕೂಡ ಮಾಡಬಹುದು, ಮತ್ತೆ ವಿವಿಧ ರೀತಿಯ ತಿಂಡಿಗಳನ್ನು ಕೂಡ ಇದರಲ್ಲಿ ಮಾಡಬಹುದು ಸರ್. ಅಂದ್ರೆ ಈಗ ಪಾಲ್ತಿನ್ ಚೀಲದಲ್ಲಿ ಈ ತಾಜಾ ಅಣಬೆಯನ್ನ ಇಟ್ಟು ಮಾರಾಟ ಮಾಡ್ಬೇಕಾಗತ್ತಲ್ವಾ? ಹೌದು. ತಾಜಾತನ ಉಳಿಸ್ಕೋಬೇಕು ಅಂದ್ರೆ? ಹೌದು, ಪರ್ಫೋರೇಟೆಡ್ ಬರುತ್ತೆ ಸರ್ ಅದು, ಅದರಲ್ಲಿ ಮಾರಾಟ ಮಾಡಬಹುದು. ವಿಕ್ರಮ್ ಅವರೇ, ನಮ್ಮ ಒಂದು ಖರ್ಚು ವೆಚ್ಚ ಕೋಲಿಸಿದ್ರೆ ಎಷ್ಟು ಮಟ್ಟಿಗೆ ಇದು ಲಾಭದಾಯಕ ಅಂತೀರಾ ಈ ಅಣಬೆ ಕೃಷಿ? ಅಣಬೆ ಕೃಷಿ ಅಂತಂದ್ರೆ ಈ ಚಿಪ್ಪಣಬೆ ತಗೊಂಡ್ರೆ ಸರ್, 1 ರೂಪಾಯಿ ನೀವೇನ್ ಖರ್ಚು ಮಾಡ್ತಿರೋದ ಸರ್, ಅದಕ್ಕೆ ಒಂದು 5 ರೂಪಾಯಿ ಬರುತ್ತೆ. ಫಾರ್ ಎವ್ರಿ 1 ರೂಪಿ ಯೂಸ್ ಮಾಡ್ ಎಟ್ಲೀಸ್ಟ್ 5 ರೂಪಿ. ಓ, ಕನಿಷ್ಠ 5 ರೂಪಾಯಿ ನಮ್ಗೆ ಹಣ ಬರುತ್ತೆ ವಾಪಸ್ಸು. ಎಷ್ಟು ಹಾಕಿದಿರಾ ಅದಕ್ಕೆ 1-5 ಅಷ್ಟಂತೂ ಬರುತ್ತೆ. ಅಂದ್ರೆ ಅಲ್ಲಿಗೆ ಸಾಕಷ್ಟು ಲಾಭವನ್ನ ಗಳಿಸಬಹುದು. ಇದು ಗಳಿಸಬಹುದು ಗಳಿಸಬಹುದು. ಮತ್ತೆ ನಮ್ಮ ಯುವಕರಿಗೆ ಒಳ್ಳೆ ಉದ್ಯೋಗವನ್ನ ಒದಗಿಸ್ಕೊಡಬಹುದು ಇದು. ಹೌದು ಸರ್, ಇದ್ರೆ ಜಾಬ್ ಇಲ್ಲ, ನಿರುದ್ಯೋಗ ಮೇನ್ ಆಗ್ಲೇ ಹೇಳ್ದಾಗೆ ನಾನು, ನಿರುದ್ಯೋಗಿಕರು ಮತ್ತು ಲೇಡೀಸ್ ದಿನದಲ್ಲಿ ಒಂದ್ಸತಿ ಅವರು ಬ್ಯಾಗ್ ಮಾಡಾದ್ಮೇಲೆ ಮೇಂಟೈನ್ ಮಾಡಕ್ಕೆ ಅವ್ರಿಗೆ ಏನಿಲ್ಲ, ಒಂದು 1/2 ಅವರ್ ದಿನಕ್ಕೆ ಸ್ಪೆಂಡ್ ಮಾಡಿದ್ರೆ ಸಾಕ್ತಾರೆ. ಓಹ್, ಮತ್ತೆ ಬೇರೆ ಕೆಲಸವನ್ನು ಕೂಡ ಮಾಡ್ಕೋಬಹುದು ಅವರು. ಮಾಡ್ಕೋಬಹುದು ಮಾಡ್ಕೋಬಹುದು. ಹೌದು. ಮತ್ತೆ ಒಂದ್ಸತಿ ಅವ್ರಿಗೆ ಮಾಡಿ ಕಾನ್ಫಿಡೆನ್ಸ್ ಬಂದ್ರೆ ನೆಕ್ಸ್ಟ್ ಹೈಯರ್ ಇಸ್ಕೋ ಹೋಗ್ಬೋದು ಅವರು. ಬಟನ್ ಮಶ್ರೂಮ್ಗೆ ಕೂಡ ನಾವು ಅವರು ಹೋಗ್ಬಹುದು. ಇದರಲ್ಲಿ ಕಾನ್ಫಿಡೆನ್ಸ್ ಬಂದ್ರೆ ಅದರಲ್ಲಿ ಸ್ವಲ್ಪ ಲಾಭ ಜಾಸ್ತಿ ಇರ್ತದೆ, ಬಟ್ ಇನ್ವೆಸ್ಟ್ಮೆಂಟ್ ಕೂಡ ಹಾಗೆ ಬರ್ತದೆ. ಮತ್ತೆ ಸರ್ಕಾರದವರು ಕೂಡ ತೋಟಗಾರಿಕೆ ಇಲಾಖೆ ಕೂಡ ಕೆಲವು ಇದಕ್ಕೆ ಅಣಬೆ ಮನೆಗಳಿಗೆ ಅವುಗಳಿಗೆಲ್ಲ ಮಧ್ಯ ಮಧ್ಯವಾಗಿ ಸಬ್ಸಿಡಿಗಳನ್ನು ಕೊಡ್ತಾರೆ ಅವರು. ಬೇರೆ ಬೇರೆ ಇಲಾಖೆಗಳಿಂದ ವಿಶೇಷವಾಗಿ ತೋಟಗಾರಿಕಾ ಇಲಾಖೆಯಿಂದ ಈ ಅಣಬೆ ಕೃಷಿಗೆ ಏನಾದ್ರು ಸೌಲಭ್ಯ ಸಿಗುತ್ತಾ? ಅದೇ ಸರ್, ಮಧ್ಯ ಮಧ್ಯವಾಗಿ ಕೆಲವು ಇದನ್ನ ಬಿಡ್ತಾ ಇದ್ರು ಅವರು. ಈಗ ಲಾಸ್ಟ್ ಇಯರ್ ಒಂದಿತ್ತು, ಈಗ ಕರೆಂಟ್ಲಿ ಇದೆಯಾ ಗೊತ್ತಿಲ್ಲ. ಅಣಬೆ ಮನೆ ಮಾಡಲು 1 ಲಕ್ಷ ಪರಿಹಾರಧನ ಕೊಡ್ತಾ ಇದ್ರು ಸರ್ ಅವರು, ಸಹಾಯಧನವನ್ನ. ಅದಕ್ಕೆ ವಿಶೇಷವಾಗಿ ಮನೆಯನ್ನ ಮಾಡ್ಕೋಬೇಕಾಗತ್ತಾ ಏನಾದ್ರು? ಮನೆ ಅಂತಂದ್ರೆ ಆಲ್ರೆಡಿ ಯಾವ್ದು ಬಿಲ್ಡಿಂಗ್ ಒಂದು ರೂಮ್ ಇದ್ರೆ ಪರವಾಗಿಲ್ಲ ಸರ್, ಇಲ್ಲ ಅಂತಂದ್ರೆ ಅದಕ್ಕಾಗಿ ಕಟ್ಟಡವನ್ನು ಕೊಟ್ಟ ಅವಶ್ಯಕತೆ ಇಲ್ಲ. ಗುಡಿಸಲು ಮಾಡಿದ್ರೆ ಅದೇ ಸಾಕು. ಮೇನ್ ಆಗಿ ನೋಡ್ಕೋಬೇಕು ಅಂತಂದ್ರೆ ಇಲಿ ಒಳಗ್ ಬರದಂಗ ನೋಡ್ಕೋಬೇಕು. ಇಲಿ ಅಂದ್ರೆ ಅಣಬೆ ಬೀಜದಲ್ಲಿ ಜೋಳ ಇರ್ತದೆ, ಜೋಳ ತಿನ್ನುವ ಆಚೆಲೆ ಅದು ಬರ್ತದೆ. ಮತ್ತೆ ಒಂದ್ಸತಿ ಇಲಿ ತಿಂದ ಬ್ಯಾಗ್ ನಾವ್ ಇಟ್ಕೊಳಕ್ ಆಗಲ್ಲ, ಮತ್ತೆ ಬಿಸಾಕ್ಲೇಬೇಕಾಗುತ್ತೆ. ಈ ಕಾರಣದಿಂದ ಗುಡಿಸಲು ಉಪಯೋಗಿಸಬಹುದು, ಬಟ್ ಇಲಿಗಳು ಬರದಂಗೆ ನೋಡ್ಕೋಬೇಕು. ಅದು ಬಹಳ ಮುಖ್ಯವಾದಂತ ಅಂಶ. ಬರೀ ಗುಡಿಸಲು ಅದು ಈಗ ನಮ್ಮ ಮನೇಲಿ ಮಾಡಿದ್ರೆ ಇಲ್ಲಿ ಬರದಂಗೆ ನೋಡ್ಕೋಬೇಕು, ಅದಂತೂ ಬಹಳ ಮುಖ್ಯ. ಮುಖ್ಯವಾಗಿ ಉಷ್ಣಾಂಶ ತೇವಾಂಶವನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಆ ರೀತಿ ಒಂದು ವಾತಾವರಣ ಇದ್ರೆ ಬಹಳ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ಮೊಳಕೆನೆ ಹೊಡೆ. ಅಂದ್ರೆ ಇದಕ್ಕೆ ಗಾಳಿ ಆಡುವಂತ ಅವಶ್ಯಕತೆ ಇರೋದಿಲ್ಲ ಅಂತೀರಾ? ಗಾಳಿ ಅಂತಂದ್ರೆ ಒಂದ್ ಕಿಟಕಿ ಅಂತ ಓಪನ್ ಇಟ್ಟಿರ್ತೀವಿ ಸರ್ ನಾವು, ಮತ್ತೆ ಬೇರೆದೆಲ್ಲ ಕ್ಲೋಸ್ ಇಟ್ಟಿರ್ತೀವಿ. ಮತ್ತೆ ಓಣಿ ತಾಟ ಹಾಕಿರ್ತೀವಲ್ಲ ಆದ್ರತೆ ಮೇಂಟೈನ್ ಮಾಡ್ಲಿಕ್ಕೆ. ಒಂದು ಕಡೆ ಬೆಳಕು ಮತ್ತೆ ಗಾಳಿ ಆ ಒಂದು ಇದರಿಂದ ಕಿಟಕಿಯಿಂದ ಬರುವಂಗೆ ನೋಡ್ಕೊಂಡಿರ್ತೀವಿ. ಒಟ್ಟಾರೆ ಏನೇ ಒಂದು ಸೋಂಕಿಲ್ದಾಗೆ ನೋಡ್ಕೊಳ್ಳೋದು ಬಹಳ ಒಳ್ಳೇದು. ಹೌದು ಹೌದು, ಇಲ್ಲಾಂದ್ರೆ ಬ್ಯಾಗೆ ನಾವು ಬಿಸಾಡ್ಬೇಕಾಗುತ್ತೆ. ಮತ್ತೆ ಒಂದೊಂದ್ ಜೊತೆ ಏನಾಗ್ಬಿಡ್ತದೆ, ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಲಿಲ್ಲ, ಕಂಟಾಮಿನೇಟ್ ಆದ್ರೆ 7-8 ಬ್ಯಾಗ್ ಒಟ್ಟಿಗೆ ಹಾಳಾಗ್ಬಿಡ್ತದೆ. ಒಂದ್ಸರಿ ನಾವು ಅಣಬೆ ಕೃಷಿಯನ್ನ ಮಾಡದಾದ್ಮೇಲೆ ಎಷ್ಟು ದಿನ ಒಂದು ಅಂತರವನ್ನ ಕಾಪಾಡ್ಕೋಬೇಕು ಇನ್ನೊಂದು ಬ್ಯಾಚ್ ಶುರು ಮಾಡೋದಕ್ಕಿಂತ ಮುಂಚೆ? ಇದು ಕಂಟಿನ್ಯೂಸ್ ಪ್ರೋಸೆಸ್ ಸರ್. ಹಂಗೆ ಇತ್ತು ಅಂತಂದ್ರೆ ನಾವು ಒಂದ್ ರೂಮ್ ಇಂದ ಇನ್ನೊಂದ್ ರೂಮ್ ಶಿಫ್ಟ್ ಮಾಡ್ಕೊಂಡು ಆ ರೂಮ್ ನ ಕ್ಲೀನ್ ಮಾಡಬೇಕಾಗುತ್ತೆ. ಸ್ವಚ್ಛ ಮಾಡೋದಕ್ಕೆ ಏನಾದ್ರೂ ಸ್ವಚ್ಛ ನಿವಾರಕಗಳನ್ನ ಬಳಸ್ಕೋಬೇಕಾಗತ್ತಾ? ಇದಕ್ಕೆ ಫಾರ್ಮಲಿನ್ ಸಿಂಪಡಣೆ ಮಾಡಿದ್ರೆ ಉತ್ತಮ ಸರ್. ಫಾರ್ಮಲಿನ್ ಎರಡ್ ತರ ಮಾಡಬಹುದು, ಒಂದು 2-3% ಸ್ಪ್ರೇ ಮಾಡಬಹುದು, ಇಲ್ಲ ಸಣ್ಣ ಡಬ್ಬದಲ್ಲಿ ಅದನ್ನ ಇಟ್ಟು ಸ್ಯಾಚುರೇಟ್ ಮಾಡುವಂತ ಇದನ್ನು ಮಾಡಬಹುದು. ಸ್ಪ್ರೇ ಮಾಡಿ ನೀವು ಒಂದ್ 2 ದಿವಸ ಸ್ವಲ್ಪ ಗಾಳಿ ಅಡಕ್ ಬಿಟ್ರೆ ಒಳ್ಳೇದು, ನಂತರ ಹಾಕೊಂಡೇನ ಉಪಯೋಗಿಸಬಹುದು. ಒಟ್ಟಾರೆ ಇದು ಒಂದು ಲಾಭದಾಯಕ ಕೃಷಿ ಅಂತಾನೆ ಹೇಳ್ಬಹುದು. ಹೌದು ಹೌದು ಸರ್, ಈ ಚಿಪ್ಪಣಬೆಯನ್ನ ಮಾಡ್ಕೊಳ್ಳೋದು. ಹೌದು, ಬಟ್ ಮೇನ್ ನಾವು ಏನ್ ರೈತರಿಗೆ ಹೇಳೋದು ಅಂತಂದ್ರೆ ಫಸ್ಟ್ ಮಾರ್ಕೆಟಿಂಗ್ ಫಿಕ್ಸ್ ಮಾಡ್ಕೊಂಡು ನೀವು ತಯಾರಿಸಿ. ನಮ್ಮ ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪಲ್ನಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಹೌದು, ಅಲ್ಲಿ ಈ ಅಣಬೆ ಬೀಜ ಸಿಗುತ್ತೆ. ಅದಿನ್ನೂ ಒಳ್ಳೇದು ಸರ್, ಸ್ಪಾನ್ ಅಂತ ಸಿಗುತ್ತೆ, ಅದನ್ನ ಬಳಸ್ಕೊಂಡು ನಮ್ಮ ರೈತ ಬಾಂಧವರು ಈ ಅಣಬೆ ಕೃಷಿಯನ್ನ ಮಾಡ್ಕೋಬಹುದು. ಹೌದು ಹೌದು ಸರ್, ಸ್ಪಾನ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅಣಬೆ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಾಚರಣಿ ಎಂಡ ವಿಕ್ರಮ್ ಅಪ್ಪಣ್ಣ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7406673610. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7406673610. ತುಂಬ ಸಂತೋಷ ಡಾಕ್ಟರ್ ವಿಕ್ರಮ ಅಪ್ಪಣ್ಣ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಚಿಪ್ಪಣಬೆ ಕೃಷಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಏನೇನು ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇವರನ್ನು ಮಾತನಾಡಿಸಿದವರು ಪಿಎಂ ಜಗದೀಶ್. ಸಂದರ್ಶನ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 24,800 ರೂಪಾಯಿ, ಅರೇಬಿಕಾ ಚೆರಿ 12,200 ರೂಪಾಯಿಯಿಂದ 13,900 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 15,000 ರೂಪಾಯಿಯಿಂದ 16,000 ರೂಪಾಯಿ, ರೊಬೆಸ್ಟಾ ಚೆರಿ 8,100 ರೂಪಾಯಿಯಿಂದ 9,300 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ಶ್ರೋತೃಗಳು, ನಾಳೆ ಸಂಜೆ 6:51 ಕೃಷಿರಂಗದಲ್ಲಿ ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಡಾ ಆರ್ ಎನ್ ಕೆಂಚಾರೆಡ್ಡಿ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲುತ್ತೆ ಆದ್ರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004 9902047004. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಜಿಲ್ಲೆಯಲ್ಲಿ ಮಳೆ ಕಮ್ಮಿ ಆಗ್ತಾಟ್ಟು ತಳಿ ಉದಾಸೀನ ಮಾಡಿಕಾಗದು. ಆಗಸ್ಟ್ ತಿಂಗಳ ಆಖಿರಿವರೆಗೆ ಮುನ್ನೆಚ್ಚರಿಕೆ ತಗೊಳಕು. ಅಂಗನವಾಡಿ ಶಾಲಾ ಕಾಲೇಜು ಕಟ್ಟಡಗಳ ಬಗ್ಗೆ ನಿಗಾ ವಹಿಸಕು. ಮರಬಿದ್ದು ಸರ್ಕಾರಿ ಕಟ್ಟಡಗಳಿಗೆ ನಷ್ಟ ಆಗದಂಗೆ ನೋಡ್ಕೊಡಕು. ಬೀಳುವಂಗೆ ಕಾಣುವ ಮರಗಳ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಕು ತಿಳಿ ಜಿಲ್ಲಾಧಿಕಾರಿ ವೆಂಕಟರಾಜವು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದರು. ವಿರಾಜಪೇಟೆ ತಾಲೂಕಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಹಂಗೆ ಸೇತುವೆ ಸೇರಿದಂಗೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸನ ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರು ಹಂಗೆ ಶಾಸಕರಾದ ಎಸ್ ಪೊನ್ನಣ್ಣವು ಉದ್ಘಾಟಿಸಿದರು. ಮತ್ತೆ ಮಾತಾಡಿ, ಮಳೆಯಿಂದಾಗಿ ಗುಂಡಿ ಬಿದ್ದ ರಸ್ತೆಯನ್ನು ಸರಿಪಡಿಸಲಾದೆ, ಗ್ರಾಮೀಣ ರಸ್ತೆ ವಿದ್ಯುತ್ ಸಂಪರ್ಕಕ್ಕೆ ಸುರುಣ ಆದ್ಯತೆ ನೀಡಲಾದೆ, ಹಂತ ಹಂತಾಗಿ ಅಭಿವೃದ್ಧಿ ಕೆಲಸನ ಮುಗಿಸುವೆ ಅಂತ ಹೇಳಿದರು. ಗೋಣಿಕೊಪ್ಪಲು ಕಾವೇರಿ ಎಜುಕೇಷನ್ ಸೊಸೈಟಿ ಕಟ್ಟಿಕೆ ಮುಖ್ಯರಾದ ದಿವಂಗತ ಚಕ್ಕೆರ ಬಿ ಮುತ್ತಣ್ಣ ಅವರ 39ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಇಂದು ಕಾವೇರಿ ಕಾಲೇಜಿನ ಆವರಣದಲ್ಲಿರುವ ಅವರ ಮೂರ್ತಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಎಂಬಿ ಕಾವೇರಿಯಪ್ಪ ಮಾತಾಡಿ, ಕೊಡಗಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿನ ನನಸು ಮಾಡುವಲ್ಲಿ ಅವರ ಕೊಡುಗೆ ತುಂಬಾ ಉಟ್ಟು ಕಾಲೇಜಿನ ಅಭಿವೃದ್ಧಿಗೆ ಹಗರು ರಾತ್ರಿ ದುಡ್ಡು ಇಂದು ದೊಡ್ಡದಾಗಿ ಬೆಳೆದು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೆ ಕಾರಣ ಆಗುತ್ತಾ ಹೇಳಿದರು. ಕನ್ನಡ ಸಿರಿ ಸ್ನೇಹ ಬಳಗದ ವತಿಯಿಂದ ಹೇಮಂತ್ ಪಾರೇರ ಬರೆದಿರುವ ಬೆಳ್ಳಿಗೆಜ್ಜೆ ಕವನ ಸಂಕಲನ ಸೋಮರಪೇಟೆನ ಪತ್ರಿಕಾ ಭವನದಲ್ಲಿ ಹಿರಿಯ ಸಾಹಿತಿ ಭಾರದ್ವಾಜ್ ಕೆ ಅನಂತ ತೀರ್ಥಾವು ಕೃತಿನ ಬಿಡುಗಡೆ ಮಾಡಿ ಮಾತಾಡಿ, ಸರಳ ಆಗಿ ಬರೆದು ಕವನನ ಓದುಗರ ಹೃದಯಕ್ಕೆ ತಲುಪಿದೆ, ಇದರಿಂದ ಭಾಷೆ ಹಿಡಿತ ಪದಗಳ ಜೋಡಣೆ ಹಾಗೆ ಬರೆಯೋಕೆ ಮುಖ್ಯ ಆಗಿದ್ದದೆ ಅಂತ ಹೇಳಿದರು. ಮಡಿಕೇರಿ ತಾಲೂಕಿನ ಹೊಸ ತಹಶೀಲ್ದಾರರಾಗಿ ಶ್ರೀಧರವು ಅಧಿಕಾರನ ವಹಿಸಿಕೊಂಡಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ವೈದ್ಯಕೀಯ ತರಬೇತಿ ಕೇಂದ್ರ ಶುರು ಮಾಡಿಕೆ ಚಿಂತಿಸಲಾಗುತ್ತೇಳಿ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರ್ಗೌಡವು ತಿಳಿಸಳು. ಅವು ಗೃಹ ಆರೋಗ್ಯ ಜಂಬರಕ್ಕೆ ಚಾಲನೆ ನೀಡಿ ಮಾತಾಡಿ, ಮನೆ ಆರೋಗ್ಯ ನಮ್ಮ ಮನೆಯಿಂದಲೇ ಶುರುವಾಕು, ಪ್ರತಿಯೊಬ್ಬರು ಯಾಗೋಳು ವ್ಯಾಯಾಮ ಮತ್ತೆ ನಡಿಗೆನ ಮಾಡಕು, ಇದರಿಂದ ಒಳ್ಳೆ ಆರೋಗ್ಯನ ಕಾಪಾಡ್ಕೊಡಕ್ಕೆ ಅಂತ ಹೇಳಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆ ಇವರ ಕೂಡುಕೂಟಲ್ಲಿ ಕತೆ ಬರೆಯಮ್ಮ ಬನ್ನಿ ಅರೆಭಾಷೆಯಲ್ಲಿ ಮಕ್ಕಳ ಕಥಾ ಕಾರ್ಯಾಗಾರ 27ರಂದು ಹೊತ್ತರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆವರೆಗೆ ಚೇರಂಬಾಣೆ ಗೌಡ ಸಮಾಜದಲ್ಲಿ ನಡೆದಿದೆ. 12ರಿಂದ 18 ವರ್ಷದೊಳಗಿನ ಮಕ್ಕ ಭಾಗವಹಿಸಕು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವತಿಯಿಂದ ಖಾಸಗಿ ಕಂಪನಿಯಾದ ಕಲ್ಯಾಣಿ ಮೋಟಾರ್ಸ್ಲಿ ಖಾಲಿರುವ ಹುದ್ದೆಗೆ ನೇರ ಸಂದರ್ಶನ 21ರ ಹೊತ್ತರೆ 10:30 ವೈವಸ್ ಆಸ್ಪತ್ರೆ ಹತ್ತಿರವ ಕಲ್ಯಾಣಿ ಮೋಟಾರ್ಸ್ಲಿ ನಡೆದಿದೆ. ಯಾವುದೇ ವಿದ್ಯಾರ್ಹತೆ ಹೊಂದಿರುವ ಹಾಗೆ ಆಸಕ್ತಿ ಇರುವ ಅಭ್ಯರ್ಥಿಗ ರೆಸ್ಯೂಮ್ ಮತ್ತೆ ಎಲ್ಲ ದಾಖಲೆಗಳೊಟ್ಟಿಗೆ ಹಾಜರಾಗುತ್ತೇಳಿ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯು ತಿಳಿಸಳು. ಯುವನಿಧಿ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕದೇ ಇರುವವರ ಅನುಕೂಲಕ್ಕಾಗಿ ಆಗಸ್ಟ್ 7ರವರೆಗೆ ವಿಶೇಷ ನೋಂದಣಿ ಅಭಿಯಾನ ನಡೆದಿದೆ. 2024-25ನೇ ಸಾಲಿ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಪಡೆದು ಕೆಲಸ ಇಲ್ಲದೇ ಇರುವ ಅರ್ಹ ಫಲಾನುಭವಿಗ ಸೇವಾ ಸಿಂಧ್ ಪೋರ್ಟಲ್ಲಿ ಅರ್ಜಿನ ಹಾಕಕ್ಕೇಳಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯು ತಿಳಿಸಳು. ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2026-27ನೇ ಸಾಲಿಗೆ 6ನೇ ತರಗತಿ ಪ್ರವೇಶ ಪರೀಕ್ಷೆಗಾಗಿ ಆನ್ಲೈನ್ ಮೂಲಕ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ 29 ಆಖೇರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ ನಗರ, ಬೈಲುಕುಪ್ಪೆ.

ಈ ಕಾಲ ಮೇ ಆಕಿರಿ ಪಿಂಯ ಜೂನ್ ತಿಂಗತ್ ಜಾಸ್ತಿ ಮಳೆ ಆಯ್ತು ಜುಲೈಲ ಸಾಧಾರಣ ಮಳೆ ಆಯ್ತು ಆ ನಿಟ್ಟಲು ಬಿಂಗತ್ರ ದಿನತ್ ಜಾಸ್ತಿ ಮಳೆ ಆಪ ಸಾಧ್ಯತೆ ಉಂಡು ಆನಾಂಗುಂಡ್ ಎಲ್ಲರೂ ಅಯ್ಯಂಗಡ ಕ್ಷೇತ್ರ ವ್ಯಾಪ್ತಿಲು ಅಗತ್ಯ ಎಚ್ಚರ ಒಡ್ತೋಂಡು ಉಂದು ಜಿಲ್ಲಾಧಿಕಾರಿ ಅಯ್ಯಂಗ ವಿಡಿಯೋ ಸಂವಾದತ್ರ ಮೀದ ಎಚ್ಚರಿಕೆ ಕೊಡ್ತತ್ತು. ಈ ಸಂದರ್ಭದ ತಕ್ಕ ಪಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಖೇರಾಮರಾಜನಯ್ಯಂಗ ಆನೆ ಚೌಕೂರು ಮಾಲ್ದರೆ ಕೂಡ್ನಿಕೆ ಬೋರೆ ಬೋರೆ ಜಾಗತ್ಲು ಅರಣ್ಯ ಚೆಕ್ ಪೋಸ್ಟ್ ತೊರ್ಪನ್ನಿಕೆ ಆಂಡು ಉಂದು ಈ ಸಂದರ್ಭದ ಕಟ್ಟಂಡತ್ತು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜ ನಿಗಮತ್ರ ಇಂಜಿನಿಯರ್ಸ್ಕ್ ಜಾಸ್ತಿ ಕಂಬತನ ಬೆಪ್ಪ ವಿದ್ಯುತ್ ಪರಿವರ್ತಕತನ ಅಗತ್ಯ ಉಳ್ಳ ಜಾಗತ್ಲ ಬೆಪ್ಪ ಈಂಡ ಮೀದ ಗಮನ ಕೊಡ್ಕೊಂಡು ಒಂದು ಜಿಲ್ಲಾಧಿಕಾರಿ ಸೂಚನೆ ಕೊಡ್ತತ್ತು. ವಿಡಿಯೋ ಸಂವಾದತ್ ತಹಶೀಲ್ದಾರ್ ತಾಲೂಕ್ ಪಂಚಾಯತಿ ಇಒ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ಸೆಸ್ಟ್ ಇಂಜಿನಿಯರ್ ರಾಮಚಂದ್ರ ಬೋರೆ ಬೋರೆ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್. ವಿರಾಜಪೇಟೆ ತಾಲೂಕರ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚತ್ರ ರೋಡ್ ಪಿಂಯ ಸೇತುವೆ ಕೂಡ್ನಿಕೆ ಬೋರೆ ಅಭಿವೃದ್ಧಿ ಕಾಮಗಾರಿನ